ಪ್ರದೇಶ ಸಮಾಚಾರ ಮುಗಿಯಿತು. ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ. ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದೆ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮೈಸೂರು ಎಫ್ಎಂ ಭಾರತ ಸರ್ಕಾರದ ಕ್ರಮಕ್ಕೆ ಸ್ವಾಗತ. ಭೋಜನ್ ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ 60 ವರ್ಷೋ ಮೇ ವಿಜ್ಞಾನ ಆಧಾರಿತ ಕೃಷಿ ಕಾ ವ್ಯಾಪಕ ಪ್ರಸಾರ ಹುವಾ ಹೈ. ಸಾಥ್ ಹಿ ಕೃತ್ರಿಮ ಸಂಸಾಧನೋ ಕೆ ಬಹುದಿಜಿ ಕೆ ದೂರದರ್ಶಿ ನೇತೃತ್ವಕ್ಕೆ ಅಂತರ್ಗತ ರಸಾಯನ ಮುಕ್ತ ಜೈವಿಕ ಖೇತಿ ಏಕ್ ಮಹತ್ವಪೂರ್ಣ ಪ್ರಯಾಸ ಹೈ. ರಸಾಯನ ಮುಕ್ತ ಜೈವಿಕ ಖೇತಿ ಕೋ ಬಢಾವಾ ದೇನೆ ಕೆ ಲಿಯೆ 5 ವರ್ಷ ಪೂರ್ವ ಸರ್ಕಾರ ನೆ ಪಾರಂಪರಿಕ ಜೈವಿಕ ಖೇತಿ ಹೋ ರಹಿ ಹೈ. ಇನ್ ಪಾರಂಪರಿಕ ಜೈವಿಕ ಕ್ಷೇತ್ರೋ ಕೋ ಜೈವಿಕ ಪ್ರಮಾಣೀಕರಣ ಸುಲಭ ಕರಾನೆ ಹೇತು ಪಿಜಿಎಸ್ ಕೆ ಅಂತರ್ಗತ ಲಾರ್ಜ್ ಏರಿಯಾ ಸರ್ಟಿಫಿಕೇಟ್ ಕಾ ಪ್ರಾವಧಾನ ಕಿಯಾ ಗಯಾ ಹೈ. ಇಸ್ ಪ್ರಕ್ರಿಯಾ ಕಿ ವಿಶಿಷ್ಟತಾ ಯೇ ಹೈ ಕಿ ಇಸ್ಮೇ ಪ್ರಮಾಣೀಕರಣ ಮಾತ್ರ 2-3 ಮಹೀನೋ ಮೇ ಹೋ ಜಾತಾ ಹೈ. ಐಸೆ ಪ್ರಮಾಣೀಕೃತ ಜೈವಿಕ ಕ್ಷೇತ್ರ ಹೈ. ಅಭಿ ಹಾಲ್ ಹಿ ಮೇ ಸಂಪೂರ್ಣ ಲಕ್ಷದ್ವೀಪ್ ಕೋ ಸುದೂರ್ ಉತ್ತರ ಮೇ ಹಿಮಾಲಯ ಶೃಂಖಲಾ ಕೆ ಬೀಚ್ ಸ್ಥಿತ ಲದ್ದಾಖ್ ನೆ ಭೀ ಪೂರ್ಣ ಜೈವಿಕ ಕೆ ಲಕ್ಷ್ಯ ಕಿ ಓರ್ ಬಢನಾ ಶುರೂ ಕರ್ ದಿಯಾ ಹೈ. ಜೈವಿಕ ಉತ್ಪಾದೋ ಕೋ ಬಾಜಾರ್ ಸುಲಭ ಕರಾನೆ ತಥಾ ಕಿಸಾನೋ ಕಿ ಉಪಭೋಕ್ತಾಓ ತಕ್ ಪಹುಂಚ ಬನಾನೆ ಕೆ ಲಿಯೆ ಏಕ್ ಸಮರ್ಪಿತ ಜೈವಿಕ ಖೇತಿ ಪೋರ್ಟಲ್ ಭೀ ಬನಾಯಾ ಗಯಾ. ಆಶಾ ಹೈ ದೇಶ್ ಕೆ ಸಭಿ ರಾಜ್ಯ ಅಪ್ನೆ ಜೈವಿಕ ಕ್ಷೇತ್ರೋ ಕಾ ವಿಸ್ತಾರ ಕರೆಂಗೆ ಔರ್ ದೇಶ್ ಮೇ ಜೈವಿಕ ಕೃಷಿ ಕ್ರಾಂತಿ ಮಾಂಗ್ ತಥಾ ಜೈವಿಕ ಉತ್ಪಾದೋ ಕಾ ಬಢತಾ ಬಾಜಾರ್ ಕಿಸಾನೋ ಕಿ ಉಪಭೋಕ್ತಾಓ ತಕ್ ಪಹುಂಚ ತಥಾ ಜೈವ ಅಸರ್ ದೇ ರಹಾ ಹೈ. ಪಿಛಲೆ 5 ವರ್ಷೋ ಮೇ ಜೈವಿಕ ಕೃಷಿ ಉತ್ಪಾದೋ ಕಾ ನಿರ್ಯಾತ್ ದೋಗುನೆ ಸಬ್ಸೆ ಅಧಿಕ್ ಕಿ ವೃದ್ಧಿ ಹೋ ರಹಿ ಹೈ. ಉಮ್ಮೀದ್ ಹೈ ಪಾರಂಪರಿಕ ಕ್ಷೇತ್ರ ಕೆ ಕಿಸಾನ್ ಭೀ ಇಸ್ ಬಢತೆ ಕಿಸಾನೋ ಕಿ ಮುಸ್ಕಾನ್ ಸಮೃದ್ಧ ಹಿಂದೂಸ್ತಾನ್ ಕಿ ಹೈ ಪಹಚಾನ್. ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆಯಲ್ಲಿನ ಅನುಭವವನ್ನು ಕುರಿತು ಎಚ್ ಮಹದೇವ ನಾಯಕ ಅವರೊಂದಿಗೆ ಸಂದರ್ಶನವಿದೆ. ಎಚ್ ಮಹದೇವ ನಾಯಕ ಅವರು, ಮಹದೇವ ನಾಯಕ ಅವರಿಗೆ ಈಗ 65 ಪ್ರಾಯ. ಬಹಳ ಚಟುವಟಿಕೆಯಾಗಿ ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳಾದ ಆದಾಯವನ್ನು ದುಪ್ಪಟ್ಟು ಮಾಡುವಂತಹ ಯೋಜನೆ, ಈ ಯೋಜನೆಗೂ ಸಹ ಅರ್ಹರಾಗೋ ರೀತಿಯಲ್ಲಿ ಮಹದೇವ ನಾಯಕ ಅವರೇ ನಮಸ್ಕಾರ ಸರ್. 65 ಈಗ ನಿಮಗೆ? ಹೌದು ಸರ್. ಕಾಣಲ್ಲ, ಚಟುವಟಿಕೆಯಾಗಿದ್ದೀರಿ, ಏನಿದ್ರ ಗುಟ್ಟು? ನಾವು ಬೆಳಗ್ಗೆ ಎದ್ದು ಜಾಸ್ತಿ ಜಮೀನ್ ಕಡೆ ಓಡಾಡ್ತೀವಿ, ಮತ್ತೆ ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಅದರಿಂದ ಸ್ವಲ್ಪ ಹೆಲ್ತಿ ಆಗಿದೆ. ಅಷ್ಟು ನೀವು ಕೃಷಿಯನ್ನ ನಡೆಸ್ತಿದ್ದೀರಿ, ಜೊತೆಗೆ ನಿಮ್ಮನ್ನ ಒಬ್ಬ ಮಾದರಿ ರೈತ ಅಂತಾನೂ ಗುರುತಿಸಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಏನು ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಎದುರು? ಮತ್ತೆ ಎಲ್ಲರ ಜೊತೆ ಅವರು ವಿಶ್ವಾಸದಿಂದ ಮಾತಾಡ್ತಾರೆ. ಅಲ್ಲಿ ಹೋದಾಗ್ಲೂ ನಮ್ಗೇನು ಬೇಕೋ ಅದನ್ನ ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಮತ್ತು ನಾನು ಆ ಭೂಮಿಗೆ ಈಗ ಬಾಳೆ ಹಾಕಿರೋ ಭೂಮಿಗೆ ನಾವು ಬಾಳೆ ಹಾಕಿ ಈಗ ಇರೋ ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಗೊನೆ ಬಂದಿದೆ, 90% ಗೊನೆ ಇಳ್ದು ಬರ್ಬೋದು ಅಂತ ಅನ್ಕೊಂಡಿದ್ದೀವಿ. ಇನ್ನೂ ಕಟ್ಟಿಂಗ್ ಮಾಡಿಲ್ಲ. ಸರಿ, ಪಿ ಯು ಸಿ ತನಕ ಓದಿ ಯಾಕೆ? ದೇವಲಾಪುರದಲ್ಲಿ ನಮ್ಗೆ ಹೈಸ್ಕೂಲ್ ತನಕ ಓದೋಕ್ಕೆ ಅವಕಾಶ ಇತ್ತು. ಪಿ ಯು ಸಿಗೆ ನಾವು ಬಸ್ ವ್ಯವಸ್ಥೆ ಇರಲಿಲ್ಲ. ನಾವು ಓದ ಅಂತ ಇದರಲ್ಲಿ ಡೈಲಿ ಒಂದೇ ಬಸ್ ಬತ್ತಿದ್ದು ಬೆಳಗ್ಗೆ 9 ಗಂಟೆ ಸಾಯಂಕಾಲ 7 ಗಂಟೆ. ಸಂಬಂಧಿಕರಾಗಲಿ ಇನ್ನೊಬ್ಬರಾಗಲಿ ಇರಲಿಲ್ಲ. ಹೋಗಿ ಬಂದು ಮಾಡೋಕ್ಕೆ ತುಂಬ ತೊಂದರೆ, ಮತ್ತು ಮನೇಲಿ ಸ್ವಲ್ಪ ಹೇಗೋದು. ಈಗ ನಿಮ್ಮ ತಂದೆಯವರು, ಅವರು ಹನುಮಂತ ನಾಯಕ ಅವರು, ಅವರು ಕೃಷಿಕರಾಗಿದ್ದರಾ? ಮಳೆ ಆಶ್ರಯಕ್ಕೆ ನಾವು ಜೋಳ, ರಾಗಿ, ಮತ್ತು ತೊಗರಿ, ಅಲಸಂದೆ, ಮೆಣಸಿ ಮನೆಗಾಗಷ್ಟು, ಒಂದಷ್ಟು ತರಕಾರಿ, ಇವೆಲ್ಲ ಸ್ವಲ್ಪ ಸ್ವಲ್ಪ ಬೆಳೀತಿದ್ದು. ಸಸಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ, ಹೇಗಿತ್ತು ಆ ದಿನಗಳು? ನಾವು ಕೃಷಿ ಪ್ರಾರಂಭ ಮಾಡಿ ನಾವು ವರ್ಣ ಚಾನಲ್ ಬತ್ತದೆ, ಮತ್ತು ಎಲ್ಲ ನೀರಾವರಿ ಆಯ್ತವ ಅಂತೇಳಿ ಸುಮಾರು 1:15 ಗಂಟೆ ತಲುಪಲಿಲ್ಲ. ಆಗ ನಾವು ಬೋರ್ವೆಲ್ಗೆ ಹಾಕೋಕೆ ಹೋದೋ. ನಾವು ಒಟ್ಟಿಗೆ ಬೆಳೀತಾ ಇದ್ದು. ಅದನ್ನು ಬಿಟ್ಟರೆ ಉಳಿದು ಸ್ವಲ್ಪ ಭತ್ತ ಮತ್ತು ರಾಗಿ ಮತ್ತು ತರಕಾರಿಗಳು ಮನೆಗಾಗ ಅಷ್ಟು ಬೆಳಕತ್ತಾ ಇತ್ತು. ಈಗ ನಾವು ಡಿವೈಡ್ ಆದೋ, ಈಗ ಅವರು ಅವ್ರಿಗೊಂದು 10 ಎಕರೆ ಇದೆ, ನನಗೊಂದು 10 ಎಕರೆ. ಇರೋ ಒಂದು 9.5 ಎಕರೆ ಪ್ರದೇಶದಲ್ಲಿ ತೆಂಗು ಬೆಳೆ ಇದೆ, ಸಪೋಟ ಬೆಳೀತಾ ಇದ್ದೀರಿ, ಬಾಳೆ ಕಬ್ಬು ಮತ್ತೆ ಈ ಸರ್ ಮೆಣಸಿ ಹಾಕಿದ್ದೆ, ಮೆಣಸಿ ಚೆನ್ನಾಗಾಯ್ತು ಸರ್. ಅದಲ್ಲೇ ಹೌದು ಸರ್, ಹಾಕಿದ್ದು 2 ಲಕ್ಷ ರೂಪಾಯಿ ಬಂತು ಸರ್. ಸುಮಾರು 1.5 ಎಕರೆ ಪ್ರದೇಶದಲ್ಲಿ. ಅದೇ 1 ಎಕರೆ 12 ಕ್ವಿಂಟಲ್, 1.5 ಎಕರೆಗಂತೂ ಕಮ್ಮಿ ಸರ್, 1 ಎಕರೆ 12 ಕಮ್ಮಿ ಇದೆ. ಈಗ ನಾಯಕರ, ಈಗ ನೀವು ಹೇಳಿದ್ರಿ ಕಬ್ಬು ನಿಮಗೆ ಭಾಳ ಇಷ್ಟವಾದ ಒಂದು ಬೆಳೆ, ಹೇಳಿ ಕಬ್ಬಿನ ಬೇಸಾಯದಲ್ಲಿ ಯಾವ ಥರ ಇಳುವರಿ ಮಾಡ್ತಿದ್ರಿ ಗೊಬ್ಬರದ? 4 ಸಾರಿ 5 ಸಾರಿ ಉಳುಮೆ ಮಾಡಿ ಅದ ಮಾಡ್ಕೋತಿದ್ದ. 1 ಎಕರೆ ಜಮೀನಿಗೆ ಸುಮಾರು 4-5 ಟ್ಯಾಕ್ಟರ್ ಅಷ್ಟು ಕೊಟ್ಟಿಗೆ ಗೊಬ್ಬರ ಹಾಕತ್ತಿದ್ದ. ಆಮೇಲೆ ನಮ್ಮ ಗಂಟೆ ಕರೆಂಟ್ ಇರ್ತಿತ್ತು, ಆಗ ನೀರು ಆಯಿಸ್ಕೊಂಡು ಮಾಡ್ತಾಯಿತ್ತು 3 ಅಡಿ ಸಾಲು. ನಾವು ಬಿತ್ತನೆ ನಾವು 1 ತಿಂಗಳ ಬಿಟ್ಟು ಅದೇ ಕಳೆ ಎಲ್ಲ ಕೆಳಿಸಿ ಆರಂಭ ಮಾಡ್ತಿದ್ದೋ ಗೊಬ್ಬರ. 3ನೇ ತಿಂಗಳಿಗೆ ಆರಂಭ ಗೊಬ್ಬರ ಬಿಟ್ಟು ಮುರಿ ಅಂತ ಮಾಡಿ ಬಿಟ್ಬಿಡ್ತಿದ್ದ, ಇನ್ನು ಬರೀ ನೀರು ಹಾಯಿಸ್ಕೊಂಡು ಹೋಗೋದು ಕೊನೆ ಗಂಟೆ ಇಳುವರಿ ತೆಗಿತಾ ಇದ್ದ. ಈಗ 517 VC ಫಾರ್ಮ್ನವ್ರದ್ದು ತಳಿ ಹಾಕಿದ್ದೀರಿ, ಈಗೇನು ಕೃಷಿ ಕ್ರಮಗಳಲ್ಲಿ ಏನು ಬದಲಾವಣೆ ಆಗಿದೆ? ಅಲ್ಲ, ಬದಲಾವಣೆ ಅಂದರೆ ಈಗ ಮೊದಲು ಹೆಂಗಿತ್ತು ಹಂಗೇನೆ, ಆದರೆ ಈಗ ಬಿತ್ತನೆ ಮೊದಲು ಐ ನೀರು ಅಂತೇಳಿ ಅದರಲ್ಲಿ ಮಾಡ್ತಾ ಇದ್ದೆ, ಈಗ ಡ್ರಿಪ್ ಅಲ್ಲಿ ನೀರು ಸ್ವಲ್ಪ ಕಡಿಮೆ ಬಿಡ್ತಾ ಇದ್ದೀವಿ. ಬಿತ್ತನೆ ಸ್ವಲ್ಪ ಕಡಿಮೆ ಆಗಿದೆ? ಹ್ಞೂ, ಕಡಿಮೆ ಆಗಿದೆ ಸರ್. ಈಗ 1-2 ಟನ್ ಬಿತ್ತನೆ ಆದರೆ ಸಾಕು, ಇನ್ನೂ ಕೆಲವರು 1 ಟನ್ನೇ ಒಂದು ಇದಕ್ಕಾಗ ಕಣ್ಣು ಇದೆಯಲ್ಲ ಅದನ್ನೇ ಕಟ್ ಮಾಡಿ. ತನೆ ಕಬ್ಬು ಅಲ್ಲಿ ಎಷ್ಟು ಬಂತು, ಕೂಳೆನಲ್ಲಿ ಎಷ್ಟು? ಕೂಳೆ ತರದಿಲ್ಲ ಇನ್ನುವ, ತನ್ನಿನಲ್ಲಿ 80 ಟನ್ ಅಷ್ಟು ಬಂದಿತ್ತು. 2 ಎಕರೆಗ 162 ಟನ್ ಬಂದಿತ್ತು. ಈಗ ಮುಂದಿನ ತಿಂಗಳು ಶುರು ಮಾಡಬೇಕು ಅಂತ. ಬಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಮಣ್ಣು ಪರೀಕ್ಷೆಯಿಂದ ಶುರುವಾಯಿತು, ಇದುವರೆಗೆ ಏನೆಲ್ಲ ಕೆಲಸಗಳು ಮಾಡಿದ್ದೀರಿ ನೀವು? ಅದೇ ಸರ್, ಮಣ್ಣು ಪರೀಕ್ಷೆ ಮಾಡಿಸ್ತಾ. ಏನು ಬಂತು ಫಲಿತಾಂಶ ಅದು? ಈ ಫಸ್ಟ್ ನಾವು ಬಾಳೆ ನೆಡಬೇಕಾದ್ರೆ ನಾವು 1-1.5 ಅಡಿ ಅಷ್ಟು ತೆಗೆಸಿದ್ದು. ಆ ಗುಂಡಿಗೆ ಪ್ರತಿ ಗುಂಡಿಗೂ 5-6 kg ಕೊಟ್ಟಿಗೆ ಗೊಬ್ಬರ, ನೆಡುವಾಗ ಒಂದು ಗುಳಿಗೆ 10 ಗ್ರಾಮ್ ಅಷ್ಟು ಫಿರಡಾನ್ ಕಾಳೆಲ್ಲ ಹಾಕಿ ನೆಟ್ಟು ಸರ್. ನೆಟ್ಟು ಅದಕ್ಕೆ ತಕ್ಕಾಗಿ ನೀರು ಬಿಡ್ತಾ ಇದ್ದು ಡ್ರಿಪ್ಪಲ್ಲಿ, ದಿನ ಬಿಡ್ತೇನೆ ದಿನ ಬಿಡ್ತೇನೆ ನೀರು ಬಿಡ್ತೀನಿ. ಜೊತೆಯಲ್ಲಿ ಹಾಕ್ತು ಸಹ ನಾವು ಬಾಳೆ ನೆಟ್ಟು 1 ವಾರದಲ್ಲೇ ಮೆಣಸಿ ಹಾಕಿದ್ರು ಸಸಿಗಳಂತಂದು. ಮೆಣಸಿ ಸಹ ಬಾಳೆ ಬಾಳೆ ಟಿಶ್ಯೂ ಕಲ್ಚರ್ ಸರ್ ಗಿಡದಿಂದ. ಟಿಶ್ಯೂ ಕಲ್ಚರ್ ಗಿಡಗಳ ಕಮ್ಮಿ ಬರುತ್ತೆ, ಅವಾಯ್ಡ್ ರೋಗ ಅವಾಯ್ಡ್ ಆಗುತ್ತೆ, ಹೆಚ್ಚಿಗೆ ಔಷಧಿ ಇದೆಲ್ಲ ಒಡೆಯ ತೊಂದರೆ ಇರೋದಿಲ್ಲ ಅಂತೇಳಿ ನಾವು ಆರೋಗ್ಯಯುಕ್ತ ಸಿಗುತ್ತೆ ಅಲ್ಲೇ. ಅದಕ್ಕೆ ನಾವು 14 ರೂಪಾಯಿಗೆ ಕೊಟ್ಟಿದ್ದೆ ಸರ್, 1 ಗಿಡಕ್ಕೆ 14 ರೂಪಾಯಿ. ಕಡಿಮೆ ಜಾಸ್ತಿನೋ ಅದು? ಅದು ಕೆಲವು ಕಡೆ 12 ರೂಪಾಯಿಗೂ ಕೊಡ್ತಾರ ಅಂತ ಅಂತಿದ್ರು. ಆದರೆ ನಾವು ಆ ಥರ ಆಯ್ಕೆ ಮಾಡ್ಕೊಳ್ಬೇಕು, ಈಗ ಸುಮಾರು ಜನಕ್ಕೋ ಹತ್ರ ಇದೆ ಅನ್ನೋ ಕಾರಣಕ್ಕೋ ಹೋಗ್ತಾರೆ. ಈಗ ನೀವು ಹೆಂಗೆ ಮಾಡ್ಕೊಂಡ್ರಿ ನಾಯಕರು ಅದನ್ನ ಹೇಳಿ. ಅವ್ರಿಗೆ ಹೆಂಗೆ ಸಡನ್ ಆಗಿ ನನಗೆ 1,500 ಗಿಡ ಬೇಕು ಅಂತೇಳಿದೆ, ಇಲ್ಲಿ ರಾಘವೇಂದ್ರ ಫಾರಂನಲ್ಲಿ ಫೋನ್ ಮಾಡಿದೆ, 1.5 ತಿಂಗಳು ಬೇಕು ನಿಮಗೆ ಗಿಡ ಕೊಡೋಕೆ ಅಂದರು, ನನಗೆ ಸ್ವಲ್ಪ ಅರ್ಜೆಂಟ್ ಬೇಕಿತ್ತು. ಹಂಗಾಗಿ ನಮ್ಮ ಸ್ನೇಹಿತ ಕೊಟ್ಬಿಟ್ರು. ಆ ಗಿಡ ಹಾಕಿ ಬೆಳೆದಾಗ ನಮಗೆ ಸರಿಯಾಗಿ ಗಿಡ ಬೆಳವಣಿಗೆನೂ ಬರಲಿಲ್ಲ ಮತ್ತು ಅದು ಇಳುವರಿನೂ ಬರಲಿಲ್ಲ ನಮಗೆ. ನಾವು ಅಲ್ಲಿ ರಾಘವೇಂದ್ರ ಫಾರ್ಮ್ ಗುಣಮಟ್ಟದ ಸಸಿಗಳನ್ನು ಆಯ್ಕೆ ಮಾಡ್ಕೋದು. ನಾವೇನೇ ಈಗ JSS ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ರಾಜಣ್ಣ ಅವರ ಮಾರ್ಗದರ್ಶನ, ಯೂರಿಯಾ ಹಾಕಾಯ್ತು ಅಲ್ಲಿ ತಂದು ನಿಲ್ಲಿಸಿದ್ರಿ, ಈಗ ಗೊನೆ ಬಿಡೋ ತನಕ ಏನು ಹಾಕಿದ್ರಿ? ಅದೇ ಸರ್, ಈಗ ಮೊದಲನೇ ತಿಂಗಳು 50-50 ಗ್ರಾಮ್ ಅಷ್ಟು ಯೂರಿಯಾ ಹಾಕಿದ್ವು, ಪುನಃ 2ನೇ ತಿಂಗಳು ಪೊಟ್ಯಾಶು ಅಷ್ಟು, ಪೊಟ್ಯಾಶು 75 ಗ್ರಾಮ್ ಅಷ್ಟು ಅಮೋನಿಯಂ ಸಲ್ಫೇಟು, ಹಿಂಗೆ ಪ್ರತಿ ತಿಂಗಳು ಅವ್ರು ಹೇಳ್ದಂಗೆ ಹಾಕೊಂಡು ಬಂದಿದ್ದೀವಿ. ಡ್ರಿಪ್ಪಲ್ಲೇ ಕೊಟ್ಟರು ಅದನ್ನು ಮಾಡ್ಕೊಂಡು ಡ್ರಮ್ಮಲ್ಲಿ ಹಾಕಿ ಕಲಸಿ ಬುಡಕ್ಕೆ 1 ಲೀಟ್ರ್ ಹಂಗೆ ಉಯಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಬೆಳವಣಿಗೆ ಹಂತದಲ್ಲಿ ಅಷ್ಟು ಮಾಡಿಕೊಂಡ್ರೆ ಸಾಕು? ಹ್ಞೂ ಸರ್, ಅಷ್ಟು ಮಾಡ್ಕೊಂಡ್ರೆ ಸರ್. ಬನಾನಾ ಸ್ಪೆಷಲ್ಲು ಎಲೆಗಳಿಗೆಲ್ಲ ಫ್ರೇಮ್ ಮಾಡಿದ್ದೀವಿ. ಯಾವ ತಿಂಗಳಿಂದ ಶುರು ಆಗ್ಬೇಕದು? ಅದು ನಾವು ಗಿಡದಲ್ಲಿ 15-16 ಎಲೆ ಇರಬೇಕು. 15-16 ಎಲೆ ಬಂದಮೇಲೆ ಶುರು ಮಾಡಬೇಕು. ಮತ್ತು ಅಗಲವಾಗಿ ಎಲೆಗಳು ಬಂದ ಮತ್ತು ಬುಡನು ಸಹಾಯ ಸಹಾಯ. ಈಗೇನು ಗೊನೆ ಬಿಟ್ಟಿದೆ ಎಲ್ಲ ಒಂದೇ ಸಮನಾಗಿ ಬಿಟ್ಟಿದೆಯಾ ಹೇಗೆ? 90 ಭಾಗ ಯೂನಿಫಾರ್ಮ್ ಆಗಿದೆ ಸರ್. ಎಲ್ಲ ಒಂದೊಂದು ನೀವು ಹಿಂದೆ ಬೆಳೆದಿದ್ದೀರಿ. ಹೌದು ಸರ್. ಹಾಗೂ ಈಗೂ ನೀವು ಏನು ವ್ಯತ್ಯಾಸನ ನೀವು ನೋಡ್ತಾ ಇದ್ದ? ಅದು ಕಟಾವವರೆಗೂ ಮೂರೇ ಗೊಬ್ಬರ ಕೊಡ್ತಿದ್ದು ಅಂದರೆ ಕೊಡ್ತಿದ್ದು ಒಂದೂವರೆ ಕೆ ಜಿ ಟೋಟಲಿ ಕೊಡ್ತಿದ್ದು. ತಿಂಗಳು ಆಗ್ತಾ ಇದ್ದೀವಿ ಈಗ ಅಂದರೆ ಪ್ರತಿ ತಿಂಗಳು ಬದಲಾವಣೆ ಕಾಣ್ತಾ ಇರ್ತೀವಿ ನಾವು. ಭಾಳ ಹೆಚ್ಚು ನಿಮಗೆ ಕಾಸು ಕೊಡ್ತಿರೋದು ಯಾವ ಬೆಳೆ? ತೆಂಗಿನಕಾಯಿಗಳ ಮಾರಾಟನ ಇಲ್ಲ ಸಪೋರ್ಟ್ ಕಬ್ಬಿನಿಂದ ಬರ್ತಾ ಇದೆಯೋ? ಹೆಚ್ಚು ಕಾಸು ಯಾವುದ್ರಲ್ಲಿ ನೋಡಿದ್ರಿ ನೀವು? ಹೆಚ್ಚು ಕಾಸು ಈಗ ಬಾಳೆ ಎಲೆ ಸರ್. ಬಾಳೆ ಮತ್ತು ಮೆಣಸಿನಕಾಯಿಯಲ್ಲಿ ಹೆಚ್ಚು ಕಾಸು ನೋಡಿ. ಆಮೇಲೆ ಇನ್ಯಾವುದು ತರಕಾರಿ ಬೆಳೆ ಬೆಳಿಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ತರಕಾರಿ ನಾವು ಮೊದಲಿಂದನೂ ಬೆಳೆದೇ ಇಲ್ಲ ಸರ್. ಯಾವುದೋ ತರಕಾರಿ ಸೇರಿಸಿ ಒಂದೆರಡು ಕೆ ಜಿ ಅಷ್ಟು ಆಗ್ತೀವಿ ಸರ್ ಒಂದೊಂದು ಗಿಡಕ್ಕೆ. ನಿರಂತರವಾಗಿ ಅಷ್ಟೇ ಆದಾಯ ಬರ್ತಾ ಬರ್ತದೆ. ಹಸು ಕರು ಏನಾದರೂ ಸಾಕಿದ್ದೀರಾ? ಇಲ್ಲ ಸರ್, ಸದ್ಯದಲ್ಲಿ ಇಲ್ಲ. ನಮಗೆ ಹಸು ಕರು ತೋಟಕ್ಕೆ ಎಲ್ಲ ಕೊಂಡ್ಕೊಳ್ಳೋದು. ಅದಕ್ಕೂ ಕೊಂಡ್ಕೊಳ್ಳೋದು ಸರ್. ಈಗ ಕೃಷಿ ಇಲ್ಲಿ ಲಾಭದಲ್ಲಿದ್ದೀರೋ? ನಮ್ಮ ಸ್ವಂತ ನಾವು ಗೇಯೋದಿಲ್ಲ, ಪ್ರತಿಯೊಂದಕ್ಕೂ ಆಳೆಯ. ಆದರೂ ಲಾಭದಲ್ಲಿದ್ದೀನಿ, ಸಂತೋಷ ಆಗಿದೆ. ಇದು ಬಿಟ್ಟು ನೀಡಲಾಗ್ತಾ ಇದೆ. ಹೇಳಿ ನಿಮ್ಮ ಆಲೋಚನೆ ಏನು ಅದ್ರ ಬಗ್ಗೆ? ಇಲ್ಲ, ಮಾಡ್ಬೇಕು ನಾವು ಮುಂದೆ ಸಾವಯವ ಕೃಷಿ ಮಾಡಬೇಕು ಅನ್ಕೊಂಡಿದ್ದೀವಿ. ಸಾವಯವ ಕೃಷಿ ಮಾಡೋದ್ರಿಂದ ಈ ಖರ್ಚು ಹೆಚ್ಚಿ ಹಸು ನಾವೇ ಒಂದು ಹಸು ಮಾಡಬೇಕು ಅನ್ಕೊಂಡಿದ್ದೀವಿ. ಈಗ ನಿಮ್ಮ ಮಗನು ಕೃಷಿಯಲ್ಲೇ 10 ಎಕರೆಯಲ್ಲಿ ಆರಾಮಾಗಿ ಕೃಷಿ ಮಾಡ್ಕೊಂಡು ಬದುಕ್ಬೋದು ಅಂತ? 4 ಎಕರೆ ಇದ್ರೂ ಆರಾಮಾಗಿ ಕೃಷಿ ಮಾಡ್ಕೊ ಬದುಕ್ಬೋದು ಸರ್. ನೀವೊಂದು ಮಾತು ಹೇಳಿದ್ರಿ, ನಾನು ಒಂದು ಸ್ವಲ್ಪ ಜಾಗನೂ ವೇಸ್ಟ್ ಮಾಡಿಲ್ಲ ಅಂತ ಹೇಳಿ. ಹಾಗಾದ್ರೆ ವೇಸ್ಟ್ ಮಾಡದೇ ಇದ್ದೀನಿ ಅಂತ ನೀವು ಹೇಳಿದ್ರಲ್ಲ, ಯಾವ ಏನೆಲ್ಲ ಬೆಳೆ ವೈವಿಧ್ಯಗಳನ್ನು? ನಂಗೆ ಹಾಕಿದ್ದೀನಿ, ಬಾಳೆ ಹಾಕಿದ್ದೀನಿ, ಬಾಡಲ್ಲಿ ಟೀಕ್ ಹಾಕಿದ್ದೀನಿ, ಮಹಾಗನಿ ಹಾಕಿದ್ದೀನಿ, ಸಿಲ್ವರ್ ಹಾಕಿದ್ದೀನಿ, ಒಳಗಡೆ ಮತ್ತು ತರಕಾರಿ ಮೆಣಸಿ ಇವೆಲ್ಲ ಮಾಡ್ತಾ ಇದ್ದೀವಿ ಸರ್. ಸಾವಯವದಲ್ಲಿ ಮುಂದೆ ಮುಂದಿನ ಹಂತದಲ್ಲಿ ಮಾಡ ತೆಂಗಿನ ತೋಟದೊಳಗೆ ಏನಾದ್ರು ಕೋಕೋ ಮಾಡಬೇಕು ಅನ್ಕೊಂಡಿದ್ದೀವಿ ಸರ್. ಒಬ್ಬ ಜನಪ್ರತಿನಿಧಿ ಆದವನಿಗೆ ಕೆಲವೊಂದು ಅವಕಾಶಗಳಿರುತ್ತೆ, ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು, ಸರ್ಕಾರದ ಯೋಜನೆಗಳನ್ನು ಪರಿಚಯ ಮಾಡ್ಕೊಳ್ಳುವಂಥದ್ದು. ರೀ, ಏನಾದ್ರು ಅನುಕೂಲ ಆಯ್ತಾ ನಿಮಗೆ ವೈಯಕ್ತಿಕವಾಗಿ ಅಥವಾ ನಿಮ್ಮ ಊರಿನವ್ರಿಗೆ ಅಥವಾ ನಿಮ್ಮ ತಲುಪಿಸಿದ್ದೀವಿ ಸರ್ ಪ್ರಾಮಾಣಿಕವಾಗಿ? ಮತ್ತು ಸರ್ಕಾರಿ ಏನು ಅನುದಾನ ಇದೆ ಅದನ್ನೆಲ್ಲ ಜನಗಳಿಗೆ, ಕೃಷಿ ಹಾಗೂ ತೋಟಗಾರಿಕೆಗೆ ಸಂಬಂಧಪಟ್ಟಾಗಿ ಏನಿದೆ ಅದನ್ನು ಇಂಥ ಅನುಕೂಲ ಇದೆ ಪಡ್ಕೊಳ್ಳಿ ಅಂತ ಎಲ್ರಿಗೂ ಮಾಹಿತಿ ಹೇಳ್ತೀವಿ ನಾವು. ಅದರಿಂದ ಎಲ್ರಿಗೂ ಕೆಲವ್ರಿಗೆ ಅನುಕೂಲ ಆಗಿದೆ. ಮಾರುಕಟ್ಟೆ ಸಮಸ್ಯೆ? ಮಾರುಕಟ್ಟೆ ಸಮಸ್ಯೆ ಏನಿಲ್ಲ ಸರ್. ನೀವು ಬೆಳೆದಂಥ ಬೆಳೆಗೆ ಈ ಕಾಯಿ ನಾವು ಕಿತ್ತು ಹಾಕಿರ್ತೀವಿ, ವ್ಯಾಪಾರಸ್ಥರು ಬರ್ತಾರೆ, 18 ರೂಪಾಯಿ ಮಾರುತ್ತೆ ಅಂತ ಹೇಳ್ತಾರೆ. ನಾವು ಸ್ವಲ್ಪ ನೋಡ್ತೀವಿ, ಒಂದು 8 ಅಡಿ ಜಾಸ್ತಿ ಕೊಡ್ಬೋದು, 1-8 ಅಡಿ ಕಡಿಮೆ ಕೊಡ್ಬೋದು. ಮಾರಾಟಕ್ಕೆ ಅಂದರೆ ಇಂಡೆಂಟ್ ಸಿಗಂಗಿಲ್ಲ, 1 ತಿಂಗಳು 1.5 ತಿಂಗಳು ಹೇಳೋದು ಲೋಕಲ್ನಲ್ಲಿ. ನಾವು ನಿಮ್ಮ ತೋಟದಲ್ಲಿ ಆ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇರೋದು. ಮಾರಾಟದ ಬಗ್ಗೆ ಸರ್ ಅಲ್ಲ, ಅವ್ರ ಕಡೆಯಿಂದ ಬೈಬ್ಯಾಕ್ ಅಂತ ಹೇಳಿ ನಾವು ಬೆಳೆದಂಥ ಫಸಲನ್ನ ಅವರೇ ತಕ್ಕೊಳ್ಳೋ ಅಂತದ್ದು ಒಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಆ ರೀತಿಯಲ್ಲಿ ಈಗ ನಮ್ಮದು ಫಸಲು ಬಂದಾಗ ಅವರು ಆಪ್ಕಾಮ್ಸ್ ಏನು ರೇಟ್ ಇದೆ ಅದಕ್ಕಿಂತ 1 ರೂಪಾಯಿ 2 ರೂಪಾಯಿ ಕಡಿಮೆ ಕೊಟ್ಟು ಅವರೇ ತಗೊಂಡು ಹೋಗ್ತಾರೆ. ಸಾಕಷ್ಟು ಕಾರ್ಯಾಗಾರಗಳನ್ನು ಬಾಳೆ ತೆಂಗು ಅಡಿಕೆ ಈ ರೀತಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ನಡೆಸ್ತಿರುತ್ತೆ. ಅಲ್ಲೇ ಒಂದು ಇದನ್ನ ಕರೆದಿದ್ರು ಸರ್, ಎಲ್ಲೇ ಆದರೂ ನಮ್ಮ ಗಮನಕ್ಕೆ ಬಂದಾಗ ಹೋಗ್ತೀವಿ. ಯಾವುದಾದ್ರು ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಸರ್. ಬಾಳೆ ಬಗ್ಗೆ, ಬಾಳೆ ಗಿಡದಲ್ಲಿ ಒಂದೇ ಸಮನಾಗಿ ಗೊನೆ ಕಟ್ಟೋದಕ್ಕೆ ಆ ಗೊನೆಯ ಪ್ರತಿ ಹಣ್ಣಿನ ಗುಣಕ್ಕಾಗುತ್ತೆ ಅದೆಲ್ಲ ಮಾಡಿದ್ರ? ಅದೆಲ್ಲ ನಮ್ಮ ರಾಜಣ್ಣವರ ಇದೆ ಸರ್, ಅವರು ಅವರ ಮಾರ್ಗದರ್ಶನ ಹೋಗಿದ್ರು, ಎಲ್ಲ ಅವರ ಮಾರ್ಗದರ್ಶನದಲ್ಲಿ ಮಾಡ್ಕೊ ಬಂದಿದ್ದೆ. ಎಚ್ ಮಹಾದೇವ ನಾಯಕ ಅವರನ್ನು ಮಾತಾಡ್ತಿರುವಂತಹ ಜೆ ಜಿ ರಾಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ರಾಜಣ್ಣ ಅವರೇ, ನಾಯಕರು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ನಿಮ್ಮ ಸಂಸ್ಥೆಯಿಂದ ಆಟದ ತನಕನೂ ಮಾಹಿತಿಯನ್ನು ನೀವು ನೀಡಿದ್ದೀರಿ ಅಂತ ಹೇಳಿ. ಬಾಳೆ ಬೆಳೆಯಲ್ಲಿ ಈ ನೀವು ಅಭಿವೃದ್ಧಿಪಡಿಸ್ತಿರುವಂತಹ ಹಾಗೂ ನಮ್ಮ ಬೆಳೆಗಾರರಿಗೆ ಪರಿಚಯ ಇರುವಂತಹ ಬನಾನಾ ಸ್ಪೆಷಲ್ನಿಂದ ಇವರ ಬಾಳೆ ಬೆಳೆಗೆ ಸಂಬಂಧಪಟ್ಟಾಗಿ ಏನೆಲ್ಲ ಇದು ಅಂತ. ಮೊದಲನೇದಾಗಿ ತಮಗೆಲ್ಲ ನಮಸ್ಕಾರ ಸರ್. ನಮ್ಮ JSS ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಬಾಳೆ ಬಗ್ಗೆ ಸಾಕಷ್ಟು ಮಾಹಿತಿ ಮಾಧವ ನಾಯಕರು ಈ ಒಂದು ಮಾಹಿತಿ ತಗೊಂಡು ಬಾಳೆಯನ್ನು ಬೆಳೆದಿದ್ದಾರೆ. ಅದರಲ್ಲೂ ಮಾಧವ ನಾಯಕರು ಒಬ್ಬರಾಗಿದ್ದಾರೆ ಅದರಲ್ಲಿ. ಸೊ ಇವರೇನು ಅಂತಿದ್ದಂಗೆ ಬಂದು ಸರ್ ಗೊಬ್ಬರ ಮುಗೀತು, ಒಂದು ಸರಿ ಕೊಟ್ಟಿರೋದು, ನೆಕ್ಸ್ಟ್ ಕೊಡಬೇಕು, ಬರ್ಕೊಡಿ ಅಂತ ಕೇಳ್ತಾರೆ. ಕೆಲವರು ಅವರೇ 1-2 ಸರಿ ಬರೆಸ್ಕೊಂಡು ಮಾಡಿರೋದುಂಟು, ಅದರಲ್ಲಿ ಸ್ವಲ್ಪ ಅವರು ಎಡವಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಬರಬೇಕಾದ್ರೆ ನಮ್ಮ ತೊಂದರೆ ತಪ್ಪಾಗಲಾರ್ದು. ಸೊ ನಿರಂತರವಾಗಿ ತಾಂತ್ರಿಕ ಮಾಹಿತಿಯನ್ನು ತಗೊಂಡು ವ್ಯವಸಾಯ ಏನು DFI ಅಂತ ನಮ್ಮಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದಕ್ಕಿದ್ರು ಅಡಿಕೆ ಒಳಗಡೆ ಬಾಳೆ ಹಾಕ್ತೀನಿ ಅಂದರು. ಅದ್ರ ಉದ್ದೇಶ ಏನಂದರೆ ಅಡಿಕೆಗೆ ನೆರಳು ಬೇಕು, ಇವರು ಬಾಳೆ ಮುಖ್ಯ ಅಲ್ಲ, ಅಡಿಕೆಗೆ ನೆರಳು ಬೇಕು, ಬೇಸಿಗೆನಲ್ಲಿ ಅಡಿಕೆ ಸಫರ್ ಆಗುತ್ತೆ, ಹಂಗಾಗಿ ಬಾಳೆ ಹಾಕ್ತೀನಿ ಅಂತ ಬಂದರು. ಅದಕ್ಕೆ ನಾವು ಬಾಳೆ ಹಾಕೋದಾದ್ರೆ ಈ ಥರ ಹಾಕಿ ಹೋಗುತ್ತೆ, ಅಡಿಕೆಗೂ ಹೋಗುತ್ತೆ. ಸೊ ಈ ಥರ ಮಾಡಿ ಅಂತ ಹೇಳಿದ ಮೇಲೆ 6 ಅಡಿ by 6 ಅಡಿ ಗುಂಡಿ ನಾವೇ 7 ತೆಗೆಸ್ತು, 1.5 ಅಡಿ ಗುಂಡಿ ತೆಗೆಸ್ತು, 3.25 ಅಡಿ ತಕ್ಕ ಅದಕ್ಕೆ ಗೊಬ್ಬರ ತುಂಬಿಸಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿಸಿ ಅದೇ ತಗೊಳ್ಳಿ ಅಂತ ನಾವು ಜಾಸ್ತಿ ಅವ್ರಿಗೆ ಹೇಳೋದಿಲ್ಲ. ಕೆಲವರು ಪ್ರಿಫರ್ ಮಾಡ್ತಾರೆ ಎಲ್ಲಿ ಚೆನ್ನಾಗಿರುತ್ತೆ ಸರ್ ಅಂತ. ಸೊ ಒಂದು 2-3 ಕಡೆ ಅಡ್ರೆಸ್ ಕೊಟ್ಟಾಗ ಅದು ರಾಘವೇಂದ್ರ ಫಾರಮು ಚೆನ್ನಾಗಿರೋದು, ನಮ್ಮ ಅವರೂರಲ್ಲೇ ರೈತರು ಬೆಳೆದಿರ್ತಕ್ಕಂಥದ್ದು, ನಮ್ಮ ಗಿಡ ಹೈಟ್ ಇರಬೇಕು, ಸೊ ಆಗ ಗಿಡ ಬೇಗ ಅದು ಬೇರೆ ಕೊಡ್ತಕ್ಕಂಥ ಗಿಡ, ಆ ಥರ ಗಿಡ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಗೊಬ್ಬರನ ಅವರು ಚಾಚು ತಪ್ಪದೆ ಕೊಡ್ತಾ ಬಂದಿದ್ದಾರೆ. ಬರ್ತಾರೆ ಬರೆಸ್ಕೊಂಬಂದು ಯಾವ ಗೊಬ್ಬರ ಕೊಡಬೇಕು ಅಂತ ಅದನ್ನು ಕೊಡ್ತಾ ಬಂದಿದ್ದಾರೆ. ಈಗ ತೋಟ ನೋಡಿದ್ರೆ ಭಾಳ ಸಂತೋಷವಾಗುತ್ತೆ. ಸುಮಾರು ಗೊನೆ 40-45 ಕೆ ಜಿ ಬರ್ತಕ್ಕಂಥ ಗೊನೆ, ಅಷ್ಟು ದೊಡ್ಡದಾಗಿ ಗೊನೆ ಬಂದಿದೆ. ಸುಮಾರು ನಾವು ಅದನ್ನು ನೋಡಿದ್ರೆ ನಮಗೆ 30-35 ರೂಪಾಯಿ ಇದೆ. ಸೊ ನಮಗೆ ಕೊನೆಗೆ 20-15 ರೂಪಾಯಿ ಸಿಕ್ಕಿದ್ರೂ 4-5 ಲಕ್ಷ 6 ಲಕ್ಷ ರೂಪಾಯಿ 80-100 ರೂಪಾಯಿ ಬರ್ಬೋದು ಅಂತ ನಾವು ಅಂದ್ಕೊಂತೀವಿ. ಸೊ ಅದಕ್ಕೆ 1200 ಗಿಡದಲ್ಲಿ 10% ಬಿಟ್ಬಿಡ್ತೀವಿ. ಈ ದಡಿನಲ್ಲಿ ಹೊರಗಡೆ ಬರ್ತಕ್ಕಂಥದ್ದು ನೀರು ಹೋಗ್ದಂಗಂಥ ಕಡೆ ಬರಲ್ಲ, ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಬೇರೆ ಬೇರೆ ತಾಂತ್ರಿಕತೆ ನಾವು ಹೇಳಿದ್ದೀವಿ. ಒಂದು ಮಲ್ಚಿಂಗ್ ಶೀಟ್ ಹಾಕ್ತಕ್ಕಂಥ ಹಾಕಿದ್ರೆ ತುಂಬ ಕಳೆ ಬರ್ತಾಯಿತ್ತು. ಸೊ ಮಲ್ಚಿಂಗ್ ಶೀಟ್ ಹಾಕಿದರೆ ಡ್ರಿಪ್ ಅಳವಡಿಸಿದರೆ ಆ ಡ್ರಿಪ್ಪಲ್ಲಿ ಗೊಬ್ಬರ ಕೊಡ್ತಕ್ಕಂಥ ಪ್ರವೃತ್ತಿನ ಮಾಡಿ ಆಮೇಲೆ ನಿರಂತರವಾಗಿ ಡ್ರಿಪ್ಪಲ್ಲಿ ಕೊಡ್ತಕ್ಕಂಥದ್ದು 5ನೇ ತಿಂಗಳಾದಮೇಲೆ ನಮ್ಮಲ್ಲೇ ತಯಾರಿಸ್ತಕ್ಕಂಥ ಒಂದು ಬನಾನಸ್ ಅದು ನಿರಂತರವಾಗಿ ಪ್ರತಿ ತಿಂಗಳು ಒಂದೊಂದು ಸ್ಪ್ರೇ ಮಾಡ್ತಾ ಹೋಗಿದ್ದಾರೆ. ಅದರ ಒಂದು ರಿಸಲ್ಟು ಅವ್ರಿಗೆ ಗೊತ್ತಾಗಿದೆ. ಒಂದು ಅದನ್ನು ಫಿಂಗರ್ಸಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಒಂದಕ್ಕೊಂದು ರಿಲೇಷನ್ ಇರ್ತಕ್ಕಂಥದ್ದು. ಸೊ ಎಲೆನಲ್ಲೇನ ಒಣಗಿ ಬಂದಿರತಕ್ಕಂಥದ್ದೆ ಸುಮಾರು IHR ಪ್ರಕಾರ 10-15% ಇಳುವರಿ ಜಾಸ್ತಿ ಅಂತ ಅವರು ಹೇಳ್ತಾರೆ. ಸೊ ಇನ್ನೂ ಇಲ್ಲಿ ಇಳುವರಿ ಚೆನ್ನಾಗಿ ಬಂದಿರತಕ್ಕಂಥದ್ದಿದೆ. ಬಟ್ ಚಾಚ ತಪ್ಪದೆ ಅವರು ಇದನ್ನು ಮಾಡ್ಕೊಂಬಂದಿದ್ದಾರೆ ಸರ್. ಇದು ತಪ್ಪದ ಹಾಗೆ ಆಗಬೇಕಾಗತ್ತೆ. ಆ ನಿಯಮಗಳು ಏನಿರುತ್ತೆ ಅದೇ ಥರ ಆಗಬೇಕಾಗತ್ತೆ. ಅದನ್ನು ಮಾಡಿದ್ದೀರಿ ಮಹಾದೇವ ನಾಯ್ಕ ಅವರೇ. ಈಗಾಗಲೇ ತಜ್ಞರಾದ ಜೆ.ಜಿ. ರಾಜಣ್ಣ ಅವರು ನಿಮ್ಮ ಬಗ್ಗೆ ಹೇಳಿದ್ದಾರೆ. ಖಂಡಿತ ಕೃಷಿಯಲ್ಲಿ ನಿಮಗೆ ಒಳ್ಳೆಯ ಯಶಸ್ಸಿಗಲಿ, ಆದಾಯವನ್ನು ಪ್ರದವಾಗಿ ನಿಮ್ಮ ಕೃಷಿ ಭೂಮಿಯಲ್ಲಿ ಈಡೇರಲಿ, ನೀವು ಇನ್ನೊಬ್ಬರಿಗೆ ಮಾದರಿ, ಭಾಳಷ್ಟು ಜನರಿಗೆ ಪ್ರೇರಣೆಯನ್ನು ನೀಡಲಿ ಅಂತ ನಾವು ಆಶಿಸ್ತೀವಿ. ಇಷ್ಟೆಲ್ಲ ಮಾತಾಡಿದ ಮೇಲೂ ಕೆಲವರಿಗೆ ಅನ್ನಿಸ್ತಿರುತ್ತೆ ನಾವು ಮಹಾದೇವ ನಾಯ್ಕ ಅವ್ರಿಗೆ ಒಂದಿಷ್ಟು ಮಾತನಾಡಿಸಿ ಕೆಲವು ಮಾಹಿತಿ ತಿಳ್ಕೊಬೋದಾಗಿತ್ತು ಅಂತ. ನಿಮ್ಮ ದೂರವಾಣಿ 9118 26 80 73 91 26 ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ. ಭಾಳ ಸಂತೋಷ ಮಹಾದೇವ ನಾಯ್ಕ ಅವರೇ, ಇಷ್ಟೊತ್ತು ನಿಮ್ಮ ಕೃಷಿಯ ಬದುಕಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ನಿಮ್ಮಿಂದ ಅನುಕೂಲ ಆಗಲಿ ಪ್ರೇರಣೆ ಸಿಗಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ತೋಟಗಾರಿಕೆ ಬೆಳೆಗಳ ನಿರ್ವಹಣೆಯಲ್ಲಿನ ಅನುಭವವನ್ನು ಕುರಿತು ಮೈಸೂರು ತಾಲೂಕು ವರುಣಾ ಹೋಬಳಿ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಅಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ.